ಸಸ್ಯಾಹಾರವೇ. ಆದರೆ ಸಸ್ಯ ಸಾಮಾನ್ಯವಾಗಿರುವಂತಹ ಸಸ್ಯಕ್ಕೆ ಬೇರುಗಳಿರ್ತವೆ, ಎಲೆಗಳಿರ್ತವೆ, ಕಾಂಡ ಇರ್ತದೆ, ಅದು ಯಾವಾಗೂ ಕೂಡ ಇದುಗಳು ಈ ಅಣಬೆಯಲ್ಲಿ ಇರುವುದಿಲ್ಲ. ಆದರೆ ಅಣಬೆ ಒಂದು ಪರಾವಲಂಬಿ ಜೀವಿ ಅಂತ, ಅದು ಫಂಗಸ್ ಹೌದು, ಶಿಲೀಂದ್ರ. ಅದಕ್ಕೆ ಆಹಾರ ಬೇಕು, ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮವನ್ನು ನಾವು ಕೃತಕವಾಗಿ ಅದಕ್ಕೆ ಕೊಟ್ಟು ನಾವು ಕೃತಕವಾಗಿ ಮಾಡುವಂಥದ್ದು. ಆಮೇಲೆ ಈಗ ಅಣಬೆ ಕೃಷಿಯ ಒಂದು ಮಹತ್ವ ಏನು? ಅಣಬೆ ಅಂತ ಹೇಳಿದರೆ ಒಂದು ಪ್ರೋಟೀನ್ ಯುಕ್ತ ಅಂತೇಳಿ, ನಮಗೆ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಇರುವ ಆಹಾರ. ಆದ್ದರಿಂದ ಅಣಬೆ ಉಪಯೋಗಿಸಿದರೆ ನಮಗೆ ದೇಹಕ್ಕೆ ಒಳ್ಳೆ ಒಂದು ಎನರ್ಜಿ ಸಿಗ್ತದೆ, ಮತ್ತು ಆದಷ್ಟು ಮದ್ದುಗಳನ್ನೆಲ್ಲ ನಾವು ಬಿಡಬಹುದು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಕಂಡೆನ್ಸ್ ಇವೆ ಅಣಬೆಯಲ್ಲಿ. ಹೇಳಿ, ಈಗ ಅದರ ಒಂದು ಆಹಾರದ ಮಹತ್ವ ಏನು, ಹಾಗೂ ಒಂದು ಔಷಧೀಯ ಗುಣಗಳು ಕೂಡ ಏನೇನಿವೆ ಅಣಬೆಯಲ್ಲಿ? ಈಗ ಸಾಧಾರಣವಾಗಿ ಬಿ ಕಾಂಪ್ಲೆಕ್ಸ್ ಇದೆ, 1-12 ವರೆಗೆ, 1-12 ವರೆಗೆ ಬಿ ಕಾಂಪ್ಲೆಕ್ಸ್ ಇದೆ. ಮತ್ತೆ ಕ್ರೋಮಿಯಂ ಒಂದು ಘಟಕ ಇದೆ, ಅದು ನಮ್ಮ ಶುಗರ್ ಅನ್ನು ಕಂಟ್ರೋಲ್ ಮಾಡ್ತದೆ. ಹಾಗೆ ನಮಗೆ ಶುಗರ್ ಕಾಯಿಲೆ ಇರುವವರಿಗೆ ಅಣಬೆ ಉಪಯೋಗಿಸಿದ್ರೆ ಆದಷ್ಟು ಮದ್ದು ಉಪಯೋಗಿಸ್ಬೇಕು ಅಂತ ಇಲ್ಲ, ನಮಗೆ ಅಣಬೆ ಉಪಯೋಗಿಸಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ವರ್ಕ್ ಆಗ್ತದೆ, ಆಗ ಅದರಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತದೆ. ಆದ್ರಿಂದ ನಮಗೆ ಆದಷ್ಟು ಅಣಬೆ ಉಪಯೋಗಿಸಿದ್ರೆ ಪ್ರಮೇಹ ರೋಗಿಗಳಿಗೆ ಒಳ್ಳೆಯದು. ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಇರುವವರಿಗೆ ಒಂದು ಉತ್ತಮವಾದಂತಹ ಆಹಾರವಾಗ್ತದೆ. ಹೌದೌದು. ಇದಲ್ಲದೆ ಬೇರೆ ಏನೇನು ಪೋಷಕಾಂಶಗಳಿವೆ ಇದರಲ್ಲಿ? ಮೂಲ ವಸ್ತುಗಳೆಲ್ಲ ಇವೆ, ಕ್ರೋಮಿಯಂ, ಮೆಗ್ನೇಷಿಯಂ, ಪೊಟ್ಯಾಸಿಯಂ, ಐರನ್, ಇದೆಲ್ಲ ಇದೆ. ಇದು ನಮಗೆ ದೇಹಕ್ಕೆಲ್ಲ ಬೇಕಾದಂತಹ ವಸ್ತುಗಳು. ಮತ್ತು ಇದರಲ್ಲಿ ನಿನೋಲಿಕ್ ಆಸಿಡ್ ಮತ್ತು ಫೋಲಿಕ್ ಆಸಿಡ್ ಅಂತ ಎರಡು ಆಸಿಡ್ಗಳಿವೆ. ಇದು ನಮಗೆ ನಮ್ಮ ರಕ್ತವನ್ನು ಶುದ್ಧೀಕರಿಸ್ತದೆ, ಮತ್ತೆ ರಕ್ತದ ಕಣಗಳನ್ನು ವೃದ್ಧಿಸ್ತದೆ. ಈ ಎರಡು ಪ್ರೊಸೆಸ್ ಆಗುವಾಗ, ರಕ್ತ ಶುದ್ಧೀಕರಣ ಮತ್ತು ರಕ್ತ ಉತ್ಪಾದನೆ, ಇದೆರಡು ಆಗುವಾಗ ನಮಗೆ ಒಳ್ಳೆ ಆರೋಗ್ಯ ಸಿಗ್ತದೆ, ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ, ಆಗ ಯಾವ ಕಾಯಿಲೆ ನಮಗೆ ಅಟ್ಯಾಕ್ ಆಗುದಿಲ್ಲ. ಈಗ ನೈಸರ್ಗಿಕವಾಗಿ ತೋಟದಲ್ಲಾಗ್ಬೋದು ಅಥವಾ ಗುಡ್ಡಗಳಲ್ಲಾಗ್ಬೋದು ಒಂದಷ್ಟು ಅಣಬೆ ಬೆಳೆಯುವುದನ್ನು ನಾವು ನೋಡ್ತೀವಿ, ಜೊತೆಗೆ ಮರ ಗಿಡಗಳಲ್ಲಿಯೂ ಕೂಡ ಅಣಬೆ ಬೆಳೆಯುವುದನ್ನು ನೋಡ್ತೀವಿ. ಈಗ ಆಹಾರವಾಗಿ ಬಳಕೆಯಾಗುವಂತಹ ಅಣಬೆಯ ಒಂದು ತಳಿ ಯಾವುದು, ಮತ್ತು ಯಾವ್ಯಾವ ತಳಿಯನ್ನು ನಾವು ಸ್ವತಃ ಬೆಳೆಸಬಹುದು? ಈಗ ನ್ಯಾಚುರಲ್ ಆಗಿ ಬರುವುದು, ಪ್ರಕೃತಿಯಲ್ಲಿ ಬರುವಂತದ್ದು ಕೆಲವು ತುಂಬಾಗಳು, ಟೋಟಲ್ ವರ್ಲ್ಡಲ್ಲಿ 50,000 ಇದೆ, ಅದರಲ್ಲಿ ಒಂದು 20,000 ಹೆಸರು ಕಂಡು ಹಿಡಿದಿದ್ದಾರೆ. ಅದರಲ್ಲಿ ನಮ್ಮ ಈ ಇಂಡಿಯಾದಲ್ಲಿ ಒಂದು ಸಾಧಾರಣವಾಗಿ 2,000 ತಳಿಗಳನ್ನು ಉಪಯೋಗಿಸುವಂಥದ್ದು. ಆದರೆ ಅದರಲ್ಲಿ ನಮ್ಮ ಲೋಕಲ್ ಇಲ್ಲೇ ಒಂದು 2-3 ತಳಿಗಳನ್ನು ಮಾತ್ರ ಉಪಯೋಗಿಸಿ, ಒಂದು ನಮ್ಮ ಮಿಲ್ಕಿ ಅಣಬೆ ಅಂದರೆ ಹಾಲು ಅಣಬೆ ಆಗಿದೆ, ಒಂದು ಕೊಡೆಯಾಗಿ ಮತ್ತು ಅದರ ಆಗಿರುವಂತಹದ್ದು ಇರ್ತದೆ, ಮತ್ತು ಹುಲ್ಲಿನಲ್ಲಿ ಬರುವಂಥ ಅಣಬೆ, ಇನ್ನು ಮರ ಕಡಿದ ಮೇಲೆ ಅದರಲ್ಲಿ ಸಣ್ಣ ಓಯಿಸ್ಟರ್ ಅಂತ ಚಿಪ್ಪು ಅಣಬೆ ಆಗಿ ಬರ್ತದೆ. ಈ 3 ತಳಿಯನ್ನು ಸಾಧಾರಣವಾಗಿ ಉಪಯೋಗಿಸೋದು. ಆದರೆ ಅಣಬೆ ಪ್ರಕೃತಿಯಾಗಿ ಬರುವಾಗ ಅದು ಬರುವ ಆ ಸ್ಥಳದಲ್ಲಿ ಏನಾದರೂ ವಿಷಾಂಶ ಇದ್ದರೆ ಇದು ಹೇಳುತ್ತದೆ. ಹಾಗೆ ಹೇಳಿದ್ದಾಗ ಅದನ್ನು ಉಪಯೋಗಿಸಿದರೆ ಜನರಿಗೆ ಕೆಲವೊಮ್ಮೆ ವಾಮಿಟಿಂಗ್ ಇಲ್ಲ ಏನಾದರೂ ಕಾಯಿಲೆ ಅಥವಾ ಏನೋ ಸ್ವಲ್ಪ ಸೀರಿಯಸ್ ಆಗಿ ಬರುತ್ತೆ. ಅದು ನೇರವಾಗಿ ಅಣಬೆ ವಿಷಕಾರಿ ಅಲ್ಲ, ನೇರವಾಗಿ ಅಲ್ಲ, ಅದು ಬರುವ ಸಹ ಅದರ ಪರಿಸರದ ಯಾವ ವಸ್ತುವಿನ ಮೇಲೆ ಬೆಳೀತದೋ. ಅಂದ್ರೆ ಈಗ ಕಲ್ಟಿವೇಬಲ್ ಅಂದ್ರೆ ಈಗ ಬೆಳೆಸುವುದಕ್ಕೆ ಇರುವಂತಹ ತಳಿಗಳು ಯಾವ್ಯಾವ? ನಾವೀಗ ಸಾಧಾರಣವಾಗಿ ನಮ್ಮ ಈ ಪರಿಸರಕ್ಕೆ ಹೊಂದಿ ಚಿಪ್ಪು ಅಣಬೆ ಮತ್ತು ಹಾಲು ಅಣಬೆ. ಚಿಪ್ಪು ಅಣಬೆಯನ್ನು ಓಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತೇವೆ, ಹಾಲು ಅಣಬೆಯನ್ನು ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತೇವೆ. ಈಗ ಇದಕ್ಕೆ ಒಂದು ಬೆಳೆಸಬೇಕಿದ್ರೆ ಯಾವ್ಯಾವ ಒಂದು ಪೂರ್ವ ಸಿದ್ಧತೆಯನ್ನೆಲ್ಲ ಮಾಡ್ಕೋಬೇಕು, ಏನೇನು ಕಚ್ಚಾ ವಸ್ತುಗಳೆಲ್ಲ ಬೇಕಾಗ್ತವೆ? ನಾವು ಸಾಧಾರಣವಾಗಿ ಕಚ್ಚಾ ವಸ್ತು ಬೈಹುಲನ್ನು ಉಪಯೋಗಿಸ್ತೇವೆ, ಮತ್ತು ತೆಂಗಿನ ಮರದ ಅದು ಕೊತ್ತಲಿಂಗ್ ಅಂತ ಹೇಳ್ತೇವೆ, ಅದನ್ನು ಕಟ್ ಮಾಡಿ ಅದನ್ನು ಪೀಸ್ ಪೀಸ್ ಮಾಡಿ ಚಿಪ್ಸಿನಾಗಿ ಮಾಡಿ ಅದನ್ನು ಉಪಯೋಗಿಸ್ತೇವೆ, ಮತ್ತೆ ತೆಂಗಿನ ಗೋನೆಯಲ್ಲಿ ಅದರ ಕೊಂಬಿ ಅದನ್ನು ಕಟ್ ಮಾಡಿ ಉಪಯೋಗಿಸ್ತೇವೆ, ಮತ್ತು ಕಂಗಿನ ಹಾಳೆ ಅದು ಒಳ್ಳೆ ಫಂಗಸ್ ಇಲ್ಲದ ಹೊಸ ಹಾಳೆಯನ್ನು ಕಟ್ ಮಾಡಿ ಉಪಯೋಗಿಸ್ತೇವೆ, ಮತ್ತೆ ಬಾಳೆಯ ಎಲೆಯ ದಂಟು ಅದನ್ನು ಒಣಗಿಸಿ ಉಪಯೋಗಿಸಿ. ಯಾವ ಕಚ್ಚಾ ವಸ್ತು ಒಣಗಿರಬೇಕು, ಅದರಲ್ಲಿ ಪ್ರಕೃತಿಯಾಗಿದ್ದ ನೀರಿನ ಅಂಶ ಎಲ್ಲ ಹೋಗಿರ್ಬೇಕು, ಸರಿ ಒಣಗಿಸ್ಬೇಕು. ಬೈಹುಲ ನಮಗೆ ಒಣಗಿಯೇ ಸಿಗ್ತದೆ, ಆದ್ರಿಂದ ಈ ಬಾಕಿದ್ದ ವಸ್ತು ಉಪಯೋಗಿಸುವಾಗ ನಾವು ಬೇಸಿಗೆಲ್ದಲ್ಲಿ ಅದನ್ನು ತುಂಡು ಮಾಡಿ ಒಣಗಿಸಿ ಇಟ್ಟು ಮತ್ತೆ ಉಪಯೋಗಿಸ್ಬೇಕು, ಮತ್ತೆ ಯಾವ ಬೇಕಾದ್ರೂ ಉಪಯೋಗಿಸಬಹುದು ಅದನ್ನು. ಈಗ ಕಚ್ಚಾ ವಸ್ತು ಸಿದ್ಧಾದ ನಂತರ ಮುಂದಿನ ಹಂತ ಏನು? ಮುಂದಿನ ಹಂತ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಬೇಕು. ಒಂದು ಸಾಧಾರಣವಾಗಿ ಒಂದು 8-12 ಗಂಟೆ ಅಂತ ಹೇಳುದು, ಆಗ ನಾವು 12 ಗಂಟೆ ಉಪಯೋಗಿಸ್ತೇವೆ. ಒಂದು ಸಂಜೆ ನೀರಲ್ಲಿ ಹಾಕಿದ್ರೆ ಬೆಳಿಗ್ಗೆ ಅದನ್ನು ತೆಗೆದು ಮತ್ತಿನ ಪ್ರೊಸೆಸ್ಸಿಗೆ ಹೋಗುದು. ಮತ್ತಿನ ನಂತರದ್ದು ಅಂತ ಹೇಳಿದ್ರೆ ಅದನ್ನು 3 ರೀತಿಯಲ್ಲಿ ಮಾಡಬಹುದು. ಒಂದು ಬಾಯ್ಲಿಂಗ್ ಮೆಥಡ್, ನೀರಲ್ಲಿ ಹಾಕಿ ಕುದಿಸುದು. ಇನ್ನೊಂದು ಸ್ಟೀಮ್ ಮೆಥಡ್, ಆವಿಯಲ್ಲಿ ಬಿಸಿ ಮಾಡಿ ಸ್ಟರ್ಲೈಸೇಷನ್ ಮಾಡೋದು. ಮೂರನೇದು ಕೆಮಿಕಲ್ ಮೆಥಡ್, ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ. ಈಗ ನಾವು ರಾಸಾಯನಿಕ ವಸ್ತುವನ್ನು ಉಪಯೋಗಿಸಿ ಮಾಡುವುದನ್ನು ನಿಲ್ಲಿಸಿದ್ದೇವೆ. ಏಕೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಆಹಾರ ಈಗ ರಾಸಾಯನಿಕ ವಸ್ತು ಬಂದು ಅದಕ್ಕೆ ಬೇಕಾಗಿ ನಾವು ಈಗ ಈ 2 ಬಾಯ್ಲಿಂಗ್ ಮೆಥಡ್ ಮತ್ತು ಸ್ಟೀಮ್ ಮೆಥಡ್ ಮಾತ್ರ ಉಪಯೋಗಿಸೋದು. ಏಕೆಂದ್ರೆ ನಮಗೆ ಜನರಿಗೆ ಒಳ್ಳೆ ಆಹಾರ ಕೊಡ್ಲಿಕ್ಕೆ, ಆರ್ಗಾನಿಕ್ ಆಹಾರ ಕೊಡ್ಲಿಕ್ಕೆ ಆಗ್ತದೆ. ರಾಸಾಯನಿಕ ವಸ್ತು ಬೇಕು ಅಂತ ಇಲ್ಲ. ಈಗ ಈ ಸ್ಟೆರಿಲೈಸೇಷನ್ ಅಂತ ಹೇಳಿದ್ರೆ ಅದೊಂದು ಉದ್ದೇಶ ಏನು, ಯಾವ ರೀತಿ ಮಾಡುವಂತದ್ದು ಇದು ಸ್ಟೆರಿಲೈಸೇಷನ್ ಅಂತ ಹೇಳಿದ್ರೆ? ಈ ವಸ್ತುವಿನಲ್ಲಿರುವ ಕಚ್ಚಾ ವಸ್ತುವಿನಲ್ಲಿರುವ ರೋಗಾಣುಗಳನ್ನು ವಿಮುಕ್ತಗೊಳಿಸೋದು. ಅದರಲ್ಲಿದ್ದ ಎಲ್ಲಾ ಬ್ಯಾಕ್ಟೀರಿಯಾ ಫಂಗಸ್ ನಮಗೆ ವಿರೋಧವಾಗಿ ಇರುವ ಅದನ್ನೆಲ್ಲ ನಿರ್ಮೂಲನೆಗೊಳಿಸೋದು. ಅದನ್ನು ನಾವು ಆವಿಯಲ್ಲಿ ಆದ್ರೆ 1 ಗಂಟೆ ಹೊತ್ತು ಆವಿಯಲ್ಲಿ ಇಟ್ಟು ಅದನ್ನು ಬಿಸಿ ಮಾಡಬೇಕು, ಮತ್ತೆ ಬಾಯ್ಲಿಂಗ್ ಆದ್ರೆ 1 ಗಂಟೆ ಅಲ್ಲಿ ಹೊತ್ತು ಇಟ್ಟು ಅದನ್ನು ಕುದಿಸಬೇಕು. ಎರಡು ರೀತಿಯಲ್ಲಿ ಯಾವುದರ ಆಗ್ತದೆ. ಈಗ ಬೇರೆ ಬೇರೆ ರೀತಿ ಈ ಕಚ್ಚಾ ವಸ್ತುಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಅದು ಬಯೋಲ್ ಆಗ್ಬೋದು ಅಥವಾ ಈ ಬೇರೆ ಬೇರೆ ವಸ್ತುಗಳ ಬಗ್ಗೆ ಹೇಳಿದ್ರಿ. ಇವುಗಳೆಲ್ಲವನ್ನು ಕೂಡ ಈ ಕುದಿಸುವುದು ಅಂದ್ರೆ ಹೇಗೆ, ಇದು ನೀರಲ್ಲಿ ಹಾಕಿ ಕುದಿಸುವುದು ಹೇಗೆ? ಇದು ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದನ್ನು 1-2 ಗಂಟೆ ಹೊತ್ತು ನೀರಲ್ಲಿ ಹಾಕಿ ನೆನೆಸಬೇಕು ಅಂತ. ಮತ್ತೆ ಆ ನೀರನ್ನು ಡ್ರೈನ್ ಔಟ್ ಮಾಡಬೇಕು, ನೀರನ್ನೆಲ್ಲ ಬಸಿಬೇಕು. ಬಸ್ತು ಆ ಡ್ರೈ ಆದದ್ದು ಸ್ವಲ್ಪ ಪಸೆ ಇರ್ತದೆ, ಅದನ್ನು ಬಾಯ್ಲಿಂಗ್ ಆದ್ರೆ ದೊಡ್ಡ ಪಾತ್ರದಲ್ಲಿ ನೀರಿಟ್ಟು ಈ ವಸ್ತುವನ್ನು ಹಾಕೋದು, ಮತ್ತೆ ಅದನ್ನು ಕುದಿಸೋದು. ಆ ಬಾಯ್ಲಿಂಗ್ ಆ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ 1 ಗಂಟೆ ನೀರು ಕುದಿತಾ ಇರಬೇಕು. ಸ್ಟಾರ್ಟಿಗೆ ಸ್ವಲ್ಪ ಕುದಿಬೇಕು, ಮತ್ತೆ ಸ್ವಲ್ಪ ಬೆಂಕಿ ಕೊಟ್ಟು ಹಾಕಿ ಕೊಟ್ರೆ ಸಾಕು, ಅದು ಸ್ಲೋ ಕುದಿತಾ ಇರ್ತದೆ. ಹಾಗೆ 1 ಗಂಟೆ ಹೊತ್ತು ಬೇಕು ಟೋಟಲ್, ಅದು ಸ್ಟೆರಿಲೈಸೇಷನ್ ಆಗ್ಲಿಕ್ಕೆ 1 ಗಂಟೆ ಬೇಕೇ ಬೇಕು. ಈಗ ಸ್ಟೀಮ್ನಲ್ಲಿ ಮಾಡುದಿದ್ರೆ ಹೀಗೇನೆ, ಒಂದು 1-2 ಗಂಟೆ ನೀರಲ್ಲಿಟ್ಟು ಅದು ಡ್ರೈನ್ ಔಟ್ ಮಾಡಿ, ಮತ್ತೆ ಅದನ್ನು ಒಂದು ಸೆಣಬಿನ ಗೋಣಿ ಅದನ್ನು ಕ್ಲೀನ್ ಮಾಡಬೇಕು. ಅದು ಸ್ವಲ್ಪ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಡೆಟಾಲ್ ನೀರೆಲ್ಲ ಮುಳುಗಿಸಿ ಅದನ್ನು ಡ್ರೈ ಮಾಡಿ ಮತ್ತೆ ಈ ಗೋಣಿಯಲ್ಲಿ ತುಂಬಿಸಿ ಒಂದು ಪಾತ್ರದಲ್ಲಿ ನೀರಿಟ್ಟು ಅದರ ಅಲ್ಲಿ ಒಂದು ತಟ್ಟೆನ ಹಾಗೆ ಇಟ್ಟು ಇಡ್ಲಿ ಪಾತ್ರ ಆದರೆ ಈಸಿ ಆಗ್ತದೆ, ನೀರಿಟ್ಟು ಅದರಲ್ಲಿ ಆ ತಟ್ಟೆ ಇಟ್ಟು ಅದರ ಮೇಲೆ ಈ ಗೋಣಿಯನ್ನು ಇಡಬೇಕು, ಮತ್ತೆ ಇನ್ನೊಂದು ತಪ್ಪಲೇನು ಅದರ ಮೇಲೆ ಈಗ ಕವಚಿ ಮುಚ್ಚಬೇಕು. ಅದು ಫುಲ್ ಬಂದಾಗಬೇಕು, ಸೈಡ್ ಸ್ವಲ್ಪ ಗ್ಯಾಪ್ ಇದ್ರೆ ಒಳ್ಳೇದು, ಯಾಕೆಂದ್ರೆ ಜಾಸ್ತಿ ನೀರಿದ್ರೆ ಹೊರಗೆ ಹೋಗ್ತದೆ. ಹಾಗೆ ಅದು ಆವಿ ಬರೋದು ಕಾಣ್ತದೆ ಅಲ್ಲಿಂದ 1 ಗಂಟೆ ಹೊತ್ತು ಆವಿ ಬರ್ತಾ ಇರುವಾಗ ಅಷ್ಟು ನೀರು ಕುದಿತಾ ಇರಬೇಕು. ಆಗ ಅಡಿಯಲ್ಲಿ ಎಷ್ಟು ಬಿಸಿ ಆಯ್ತು ಅಷ್ಟೇ ಮೇಲೆ ಬಿಸಿ ಆಗ್ತದೆ, ಯಾಕಂದ್ರೆ ಆವಿ ರೊಟೇಷನ್ ಆಗ್ತಾ ಇರ್ತದೆ ಮೇಲೆ ಕೆಳಗೆ. ಒಂದ್ಸರಿ ಕುದಿಸಿದ ನಂತರ ಏನ್ ಮಾಡ್ಬೇಕು? ಆಮೇಲೆ ಇದನ್ನು ತಣಿಲಿಕ್ಕೆ ಬಿಡ್ಬೇಕು, ಹೊರಗೆ ತೆಗೆದು ಒಂದು ಪ್ಲಾಸ್ಟಿಕ್ ಶೀಟ ಅದಕ್ಕೆ ತೆಳುವಿನಲ್ಲಿ ಹಾಕಿದ್ರೆ ಒಂದು 10 ನಿಮಿಷ ಆದ್ರೆ ಡ್ರೈ ಆಗಿ ಸಿಗ್ತದೆ. ಅದು ಅಳತೆ ಅಂತ ಹೇಳಿದ್ರೆ ಬೈಯುಲ್ ಆದ್ರೆ ತೆಗೆದು ಹಿಂಡುವಾಗ ನೀರು ಹನಿಯಾಗಿ ಬೀಳಬಾರದು, ಕೈಯಲ್ಲಿ ಸ್ವಲ್ಪ ಪಸೆ ಮಾತ್ರ ನೆತ್ತರೆ ಸಾಕು. ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಅಂತ, ಇಷ್ಟು ತೂಕ ಲೆಕ್ಕದಲ್ಲೋ ಅಥವಾ ವಾಲ್ಯೂಮ್ ಲೆಕ್ಕದಲ್ಲೋ ಹೇಗೆ ಇದು ಮಾಡುವಂತ? ನಾವು ಸಾಧಾರಣ ಒಂದು 22-25 ಬೆಡ್ ಮಾಡಬೇಕಾದ್ರೆ ಒಂದು 15 ಕಿಲೋ ಬೈಯುಲ್ ಬೇಕಾಗ್ತದೆ ಕಚ್ಚಾ ವಸ್ತು. ಅದನ್ನು ನೀರಲ್ಲೆಲ್ಲ ಹಾಕಿ ಪ್ರೊಸೆಸ್ ಆದ ಮೇಲೆ ನಮಗೆ ಸಾಧಾರಣ ಅಷ್ಟು ಬೆಡ್ ಮಾಡಬಹುದು. 22 ಸಾಧಾರಣ ಒಂದು ಬೆಡ್ ನಮಗೆ ಒಂದು 1 ಕಿಲೋದವರೆಗೆ ಇರ್ತದೆ ವೈಟ್, ಸಾಧಾರಣ ಒಂದು 22 ಕಿಲೋದವರೆಗೆ ಬರ್ತದೆ ನೀರಲ್ಲಿ ಹಾಕಿ ಪ್ರೊಸೆಸ್ ಎಲ್ಲ ಆದ ಮೇಲೆ. ಅಂದ್ರೆ ಈಗ ಆವಿಯಾಗಲಿಕ್ಕೆ ಬಿಟ್ಟ ನಂತರ ಮುಂದಿನ ಹಂತ ಏನು? ಮುಂದಿನ ಹಂತ ಈ ಡ್ರೈ ಮಾಡಿದ ಮೇಲೆ ಅದನ್ನು ತೆಗೆದು ಮತ್ತೆ ಕವರ್, ನಮ್ದು ಸಾಧಾರಣವಾಗಿ ಪಿಪಿ ಕವರ್ ಅಂತ ಹೇಳ್ತೇವೆ, ಒಂದು ಪಾಲಿಪ್ರೊಪಿಲಿನ್ ಕವರ್, ಅದನ್ನು ಒಂದು 14 ಇಂಚು 18 ಇಂಚಿನ ಕವರ್ ತೆಗೆದು 18 ಇಂಚು ಉದ್ದ 14 ಇಂಚು ಹಗಲದ ಕವರಿಗೆ ಒಂದು ಸೈಡ್ ಬಂದ್ ಆಗಿರ್ತದೆ, ಆ ಭಾಗಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತೇವೆ. ಹಾಕಿ ಅದನ್ನು ಮತ್ತೆ ಸ್ಪ್ರೆಡ್ ಮಾಡೋಕೆ ಸಿಲಿಂಡರ್ ಆಗಿ ಸಿಗ್ತದೆ, ಅದರಲ್ಲಿ ಮತ್ತೆ ಬೀಜ ಬೈಯೋಲು ಬೀಜ ಬೈಯೋಲು ಹಾಕ್ತಾ ಹೋಗುದು ಅದು ಸ್ಟೆಪ್ ಸ್ಟೆಪ್ ಆಗಿ. ಸ್ವಲ್ಪ ಈಗ ಬೀಜದ ಬಗ್ಗೆ ವಿವರವಾಗಿ ಹೇಳಿ, ಇದು ಏನಿದು ಬೀಜ ಅಂತಂದ್ರೆ? ಅಣಬಿ ಬೀಜ ಅಂತ ಹೇಳಿದ್ರೆ ಅದಕ್ಕೆ ಸ್ಪಾನ್ ಅಂತ ಹೇಳ್ತೇವೆ, ಅಣಬಿ ಬೀಜಕ್ಕೆ ಮಾತ್ರ ಆ ಹೆಸರು ಸ್ಪಾನ್ ಅಂತೇಳಿ, ಬೇರೆ ಯಾವ ಬೀಜಕ್ಕಾಗಿ ಹೇಳೋದಿಲ್ಲ, ಸ್ಪಾನ್ ಅಂತ ಹೇಳಿದ್ರೆ ಅಣಬಿ ಬೀಜ ಅಂತ ಲೆಕ್ಕ. ಹಾಗೆ ಇದನ್ನು ನಾವು ಲ್ಯಾಬಿನಲ್ಲಿ ಮಾಡ್ತೇವೆ, ನಾವೀಗ KVKL ಲ್ಯಾಬಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಜೋಳದಲ್ಲಿ ಮಾಡ್ಬೋದು ಅಥವಾ ಭತ್ತದಲ್ಲಿ ಮಾಡ್ಬೋದು. ಇದು ಬೀಜ ಅಂತ ಹೇಳಿದ್ರೆ ಒಂದು ಮಾಧ್ಯಮ ಮಾತ್ರ, ಈ ಫಂಗಸ್ ಅನ್ನು ಬೆಳೆಸಿ ನಮ್ಮ ಕಚ್ಚಾ ವಸ್ತುಗೆ ತಲುಪಿಸುವ ಒಂದು ಮಾಧ್ಯಮ ಮಾತ್ರ ಬೀಜ. ನಮ್ಗೆ ಯಾವ್ದ್ರಲ್ಲಿ ಕೂಡ ಬೀಜ ಮಾಡ್ಬೋದು. ಆ ಫಂಗಸ್ಗೆ ಆಹಾರ ಬೇಕಾಗಿ ನಾವು ಜೋಳ ಅಥವಾ ಭತ್ತವನ್ನು ಕೊಡುವುದು. ಆಗ ಅದು ಸ್ವಲ್ಪ ಪ್ರೊಸೆಸ್ ಇದೆ, ಅದನ್ನೊಂದು ಅರ್ಧ ಬೇಯಿಸಬೇಕು ಭತ್ತವ ಅಥವಾ ಜೋಳವನ್ನು, ಮತ್ತೆ ಚಾಕ್ ಪೌಡರ್ ಅನ್ನು ಅದಕ್ಕೆ ಮಿಕ್ಸ್ ಮಾಡಿ ಕವರಿಂಗ್ ಮಾಡಬೇಕು. ಆಮೇಲೆ 2 ಗಂಟೆ ಹೊತ್ತು 15 LBS ಪ್ರೆಷರ್ನಲ್ಲಿ ಆಟೋಕ್ಲೇವ್ ಇಟ್ಟು ಅದನ್ನು ಸ್ಟೆರಿಲೈಸೇಷನ್ ಮಾಡಬೇಕು. ಆಮೇಲೆ ತೆಗೆದು ತಣದ ಮೇಲೆ ಮೀಡಿಯಾ ಇರ್ತದೆ ಅದನ್ನು ನಾವು ಮೊದಲೇ ಮಾಡಿರ್ತೇವೆ. ಮೀಡಿಯಾದಲ್ಲಿ ಅಣಬೆದ ಒಂದು ತುಂಡು ತೆಗೆದು ಅದನ್ನು ಕಲ್ಚರ್ ಮಾಡಿ ಅದನ್ನು ಈ ಇದಕ್ಕೆ ಇನೋಕ್ಲೇಷನ್ ಮಾಡಬೇಕು. ಇದೆಲ್ಲ ಮಾಡಬೇಕು ಲ್ಯಾಬ್ ಬೇಕು, ಅದು ಓಪನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ತುಂಬಾ ಹೈಜೀನಿಕ್. ಅಂದ್ರೆ ಈಗ ಈ ಅಣಬೆ ಬೀಜ ಅಥವಾ ಸ್ಪಾನ್ ಎನ್ನುವಂಥದ್ದು ಒಂದು ಬಾಟಲ್ ಅಲ್ಲಿ ನೀವು ಕೊಡ್ತೀರಿ? ಹೌದು, ಮೊದಲು ಬಾಟಲ್ ಅಲ್ಲಿ ಕೊಡ್ತಾ ಇದ್ದೀವಿ, ಈಗ ಕವರ್ ಅಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕೊಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಈಗ ಇದಕ್ಕೆ ಮಿಕ್ಸ್ ಮಾಡುವಂತದ್ದೊಂದಿಗೆ ಈ ಕಚ್ಚಾ ವಸ್ತುಗಳಿಗೆ? ಕಚ್ಚಾ ವಸ್ತು ನಾವು 1 ಪ್ಯಾಕೆಟ್ ಅಂದ್ರೆ 1/4 ಕಿಲೋ ಇದೆ, ಅದರಲ್ಲಿ ನಮಗೆ ಒಂದು ಸಣ್ಣ ಬೆಡ್ ಒಂದು 3 ಸ್ಟೆಪ್ ಹಾಕಿ ಬೆಡ್ ಮಾಡೋದಿದ್ರೆ ಒಂದು 1 ಪ್ಯಾಕೆಟ್ ಅಲ್ಲಿ 3 ಮಾಡಬಹುದು, 1 ಪ್ಯಾಕೆಟ್ 1/4 ಕಿಲೋ ಬೀಜದಲ್ಲಿ. ಮತ್ತೆ ದೊಡ್ಡ ಸ್ವಲ್ಪ 4-5 ಸ್ಟೆಪ್ ಮಾಡಿ ಮಾಡೋದಿದ್ರೆ 1 ಪ್ಯಾಕೆಟ್ ಅಲ್ಲಿ 2 ಬೆಡ್ ಮಾಡಬಹುದು. ಅದು ನಾವು ಬೀಜ ಬೈಯುಲ್ಲು ಬೀಜ ಬೈಯುಲ್ಲು ಈಗ ಹಾಕ್ತಾ ಹೋಗ್ತೇವೆ, ಒಂದೇ ತೊಟ್ಟೆಯಲ್ಲಿ ಅದು ಈಗ ನಾವು ಸ್ವಲ್ಪ ಬೀಜ ಹಾಕ್ತೇವೆ ಫಸ್ಟಿಗೆ, ಮತ್ತೆ ಒಂದು 3 ಇಂಚ್ ದಪ್ಪಕ್ಕೆ ಬೈಯ್ಯಲಾಗ್ತವೆ, ಮತ್ತೆ ಮತ್ತೆ ಹಾಕುವಾಗ ಸ್ವಲ್ಪ ಜಾಸ್ತಿ, ಒಂದು ಹಿಡಿ ಬೀಜ ಸುತ್ತಲೇ ಆಗ್ತವೆ, ಮತ್ತೆ ಬೈಯ್ಯಲು, ಮತ್ತೆ ಸುತ್ತಲೂ ಬೀಜ ಹಾಕೋದು, ಮತ್ತೆ ಬೈಯ್ಯಲು. ಈಗ ಮೂರು ಸ್ಟೆಪ್ ಹಾಕಿ ಮೇಲೆಗೆ ನಾವು ಈ ಸ್ಟೆಪ್ಪಲ್ಲಿ ಎಷ್ಟೇ ಬೀಜ ಹಾಕಿದ್ರೆ ಅಷ್ಟೇ ಮೇಲೆ ಹಾಕಿ ಮೇಲೆ ರಬ್ಬರ್ ಬೆಣ್ಣೆ ಹಾಕಿ ಕಟ್ಟಿಡೋದು, ಮತ್ತೆ ಹಾಡಿಗೆ ಒಂದು 15 ಹೋಲ್ಸ್ ಕೊಡೋದು, ಅದಕ್ಕೆ ಸ್ವಲ್ಪ ಗಾಳಿ ಸಿಗಬೇಕು, ಆಕ್ಸಿಜನ್ ಸಿಗಬೇಕು. ಆಮೇಲೆ ಇದರಲ್ಲಿ ತೇವಾಂಶ ಉಳಿಸಬೇಕಾಗ್ತದೆ ಹೇಗೆ? ಅದನ್ನು ಈ ಬೆಡ್ ಮಾಡಿ 20 ದಿವಸ ಇನ್ಕ್ಯುಬೇಷನ್ ರೂಮ್ ಅಂತ ಇದೆ, ಸ್ವಲ್ಪ ಡಾರ್ಕ್ ರೂಮ್, ಅಲ್ಲಿ ಇಡಬೇಕಾಗ್ತದೆ. ಅಲ್ಲಿ ಅದು ಗ್ರೋತ್ ಆಗ್ತದೆ, ಈ ಅದರ ನಮ್ಮ ಬೀಜದಲ್ಲಿದ್ದ ಫಂಗಸ್ ಗ್ರೋತ್ ಆಗ್ತದೆ. ಹಾಗೂ ಸ್ವಲ್ಪ ಕತ್ತಲೆ ಬೇಕು, ಮತ್ತೆ ಆಕ್ಸಿಜನ್ ಬೇಕು. ಹಾಗೂ ನಾವು ಈ ಕತ್ತಲೆ ರೂಮನ್ನು ಬೆಳಿಗ್ಗೆ ಒಂದು ಗಂಟೆ ತೆರೆದು ಇಡ್ತೇವೆ, ಹಾಗೂ ಅದಕ್ಕೆ ಸ್ವಲ್ಪ ಆಕ್ಸಿಜನ್ ಒಳಗೆ ಬರ್ತದೆ, ಮತ್ತೆ ವೆಂಟಿಲೇಷನ್ ಅಥವಾ ಕಿಟಕಿ ಇದ್ರೆ ಅದನ್ನು ತೆರಿಬೇಕು, ಆಗ ಗಾಳಿ ಪಾಸ್ ಆಗ್ತಾ ಇರ್ತದೆ. ಹಾಗೂ ಇದಕ್ಕೆ ಆಕ್ಸಿಜನ್ ಸಿಗುತ್ತೆ, ಇದು 20 ದಿವಸ ಡೆವಲಪ್ ಆಗ್ತದೆ. ಫುಲ್ಲು ಈ ಬೈಯುಲಲ್ಲಿ ಈ ಫಂಗಸ್ ಹರಡಿ ಇರ್ತದೆ, ಫುಲ್ಲು ಬಿಳಿಯಾಗಿ ಇರ್ತದೆ ಬೆಡ್. ಆಮೇಲೆ ಅದನ್ನು ತೆಗೆದು ಇನ್ನು ನಮ್ಮ ಶೆಡ್ ಅಂದ್ರೆ ಇನ್ನೊಂದು ಸೆಕ್ಷನ್ ಇರ್ತದೆ, ಹಾರ್ವೆಸ್ಟ್ ರೂಮ್ ಅಂತೇಳಿ, ಅಲ್ಲಿ ಒಂದು 25% ಬೆಳಕು ಇರ್ತದೆ. ಈ ಚಿಪ್ಪು ಅಣಬೆ ಆದರೆ ಬೆಡ್ ಬಿಳಿಯಾದ ಬೆಡ್ ಅನ್ನು ಒಂದು ಬ್ಲೇಡ್ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ, ಡೆಟಾಲ್ ಎಲ್ಲ ಕ್ಲೀನ್ ಮಾಡಿ ಸುತ್ತಲೂ ಹೊಟ್ಟೆ ಮಾಡಿ ಕೊಡಬೇಕು, ಹರಿದು ಕೊಡಬೇಕು ಅಡ್ಡಕ್ಕೆ. ಮತ್ತೆ ಯಾವಾಗಲೂ ನೀರು ಸ್ಪ್ರೇ ಮಾಡಿ ಕೊಡಬೇಕು. ನೀರು ಸ್ಪ್ರೇ ಮಾಡಿ ಕೊಟ್ಟ ನಂತರ ಒಂದು 4 ದಿನದಲ್ಲಿ ಅಣಬೆ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 4 ಸಲ ಬರ್ತದೆ, 4 ದಿನ ಬಿಟ್ಟು 4 ಸಲ ಬರ್ತದೆ, ಮಿನಿಮಮ್ 4 ನಾವು ಹೇಳುದು, ಆದರೆ ಜಾಸ್ತಿ ಬರ್ತದೆ ಕೆಲವು. ಆಮೇಲೆ ಈಗ ಕೋಣೆ ಅದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಬೇಕಾಗ್ತದೋ ಅಥವಾ ನಾವು ವಾಸ ಮಾಡುವಂಥ ಕೋಣೆಗಳಲ್ಲಿ ಒಂದು ಮೂಲೆಯಲ್ಲಿ ಮಾಡ್ಬೋದ? ಹಾಗೆ ಮಾಡೋದಿದ್ರೆ ನಮಗೆ ಸ್ವಂತ ಮನೆಗೆ ಉಪಯೋಗಿಸೋದಾದರೆ ಒಂದು 2 ಬೆಡ್ ಮಾಡಿದ್ರೆ ಮಾಡ್ಬೋದು. ಆದರೆ ಒಂದು ನಾವು ಉದ್ಯೋಗವಾಗಿ ಮಾಡುವಾಗ ಸಪ್ರೇಟ್ ಒಂದು ಶೆಡ್ ಬೇಕೇ ಬೇಕು, ಯಾಕೆಂತ ಹೇಳಿದ್ರೆ ಇದು ಆದಷ್ಟು ಹೈಜೀನಿಕ್ ಬೇಕು. ಇಲ್ಲ ಇದ್ರೆ ನಮಗೆ ಓಡಾಡೋ ರೂಮ್ ಆದರೆ ಓಡಾಡಬಾರ್ದು. ಹೌದು, ಹೈಜೀನಿಕ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಸ್ವಲ್ಪ ತೇವಾಂಶ ಉಷ್ಣಾಂಶ ಕಾಪಾಡಬೇಕು, ಕ್ಲೀನ್ ಬೇಕು. ಕ್ಲೀನ್ ಬೇಕಾದ್ರೆ ನಾವು ಯಾವಾಗಲೂ ಓಡಾಡಿದ್ರೆ ಕ್ಲೀನ್ ಇರೋದಿಲ್ಲ, ಮತ್ತೆ ತೇವಾಂಶ ಮಾಡಬೇಕಾದ್ರೆ ಸ್ವಲ್ಪ ನೀರೆಲ್ಲ ಫ್ಲೋರಿಂಗ್ ನಲ್ಲಿ ಮತ್ತೆ ನೆಲದಲ್ಲಿ ಅಥವಾ ಸೈಡ್ ಏನಾದ್ರೂ ಸೆಣಬಿನ ಗೋಣೆ ಇಲ್ಲ ಗ್ರೀನ್ ನೆಟ್ ಕಟ್ಟಿ ಅದಕ್ಕೆ ನೀರು ಸ್ಪ್ರೇ ಮಾಡಿ ಕೊಡಬೇಕು. ಇದೆಲ್ಲ ಆಗುವಾಗ ಇದಕ್ಕೆ ತೇವಾಂಶ ಸಿಗ್ತದೆ. ಆಗ ನಮಗೆ ಮನೆಯಲ್ಲಿ ಆದರೆ ಜಸ್ಟ್ ಒಂದು 2 ಬೆಡ್ ಮಾಡೋದಿದ್ರೆ ಅದರ ಪಕ್ಕದಲ್ಲಿ ಸ್ವಲ್ಪ ಬಟ್ಟೆ ಗೋಣಿಯನ್ನು ಹೊದ್ದೆ ಮಾಡಿ ಇಟ್ಟರೆ ಸಾಕು, ಅದಕ್ಕೆ ತೇವಾಂಶ ಸಿಕ್ಕಿ ಅದು ಗ್ರೋತ್ ಆಗಿಸ್. ಅಂದ್ರೆ ಈಗ ಪ್ರತ್ಯೇಕವಾಗಿ ಮನೆ ಮಾಡುವಂತ ಸಂದರ್ಭದಲ್ಲಿ ಈ ಉಷ್ಣಾಂಶ ಮತ್ತು ತೇವಾಂಶವನ್ನು ಕಾಪಾಡುವುದು ಅಂದ್ರೆ ಹೇಗೆ, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅದು? ಇದು ನಾವು 2 ರೀತಿಯ ಅಣಬೆ ಅಂತ ಹೇಳಿದ್ರೆ, ಚಿಕ್ಕ ಅಣಬೆಗೆ 25 ಡಿಗ್ರಿಯಿಂದ 28 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬೇಕು, ತೇವಾಂಶ 80%ಯಿಂದ 90% ವರೆಗೆ ಬೇಕು. ಹಾಲು ಅಣಬೆ ಆದ್ರೆ ಮಿಲ್ಕಿಗೆ 8 ಡಿಗ್ರಿ ಸೆಂಟಿಗ್ರೇಡ್ಯಿಂದ 35 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗ್ಬೋದು, ತೇವಾಂಶ ಒಂದೇ 80%ಯಿಂದ 90%. ಅದು ಕೆಲವು ಸೀಸನಬಲ್ ಆಗಿ ಮಾಡುವಾಗ ಮಳೆಗಾಲದಲ್ಲಿ ಚಿಪ್ಪು ಅಣಬೆ ಮಾಡ್ತಾರೆ, ಬೇಸಿಗೆಗಾಲದಲ್ಲಿ ಹಾಲು ಅಣಬೆ ಮಾಡ್ತಾರೆ. ಆದರೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ನಾವು ಅಲ್ಲಿ ಈ ತೇವಾಂಶ ಉಷ್ಣಾಂಶವನ್ನು ಉಂಟು ಮಾಡಿ ಕ್ರಿಯೇಟ್ ಮಾಡಿ ಕೊಡಬೇಕು. ಹಾಗೆ ಕೊಡಬೇಕಾದ್ರೆ ನಮಗೆ ರೂಮ್ ಬೇಕು, ರೂಮಲ್ಲಿ ನಾವು ಆ ವ್ಯವಸ್ಥೆ ಮಾಡಿ ಕೊಡಬೇಕಾಗ್ತದೆ. ಆಮೇಲೆ ಈಗ ಅಣಬೆಯನ್ನು ಹಾರ್ವೆಸ್ಟ್ ಮಾಡುವಂಥದ್ದು ಅಥವಾ ಕೊಯ್ಯುವಂಥದ್ದು ಹೇಗೆ? ಅದಕ್ಕೆ ಏನಾದರೂ ಕತ್ತರಿಯೋ ಕತ್ತಿಯೋ ಉಪಯೋಗಿಸ್ಬೋದು ಅಥವಾ ಚೂರಿ ಉಪಯೋಗಿಸ್ಬೋದು ಅಥವಾ ಕೈಯಿಂದಲೇ ತೆಗಿಬೇಕು, ಹೇಗಿದೆ? ನಿಜವಾಗಿ ಅಣಬೆ ಹಾರ್ವೆಸ್ಟ್ ಮಾಡುವಾಗ ಕೈಯಿಂದಲೇ ತೆಗಿಬೇಕು, ಯಾವಾಗಲೂ ಕತ್ತಿ ಉಪಯೋಗಿಸಬಾರ್ದು. ಏಕೆಂತ ಹೇಳಿದ್ರೆ ಕತ್ತಿದಲ್ಲಿ ಕಟ್ ಮಾಡಿ ತೆಗೆಯುವ ಅದರ ಅಡಿಭಾಗ ಅಲ್ಲಿ ಇರ್ತದೆ, ಮತ್ತೆ ಅದರಲ್ಲಿ ಒಮ್ಮೆ ಅಣಬೆ ಬಂದು ಮತ್ತೆ 4-5 ಸಲ ಬರ್ತದೆ. ಆಗ ನಾವು ಯಾವಾಗಲೂ ನೀರು ಸ್ಪ್ರೇ ಮಾಡಿ ಕೊಡಬೇಕಲ್ಲ. ಅಡಿಯಲ್ಲಿ ಇದ್ದ ಭಾಗ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನೀರು ತಾಗುವಾಗ ಆಗ ನೆಕ್ಸ್ಟ್ ಅಣಬೆ ಬರ್ಲಿಕ್ಕೆ ಆಗುದಿಲ್ಲ, ಬೆಡ್ ಅಣುಬಾಧೆ ಬರ್ತದೆ, ಅಂದ್ರೆ ಕಂಟಾಮಿನೇಷನ್ ಬರ್ತದೆ, ಮತ್ತೆ ಅದು ಉಪಯೋಗಿಸಲೇ ಆಗುದಿಲ್ಲ. ಅದರಿಂದ ಯಾವಾಗಲೂ ಅಣಬೆ ಹಾರ್ವೆಸ್ಟ್ ಮಾಡುವಾಗ ತಿರುಗಿಸೇ ತೆಗಿಬೇಕು, ಕಟ್ ಕೈಯಿಂದ ಟ್ವಿಸ್ಟ್ ಮಾಡಿ ತೆಗಿಬೇಕು. ಇದನ್ನು ಪ್ಯಾಕಿಂಗ್ ಮಾಡುವುದೆಲ್ಲ ಹೇಗೆ? ಪ್ಯಾಕಿಂಗ್ ನಮ್ಮ ಸಾಧಾರಣ ಪ್ಯಾಕಿಂಗ್ ಅಂತ ಹೇಳಿದ್ರೆ 200 ಗ್ರಾಮಿನ ಪ್ಯಾಕೆಟ್ ಮಾಡೋದು, ಅದು ಫ್ರೆಶ್ ಅಣಬೆ ಅಂತ ಹೇಳಿದ್ರೆ ಹಸಿ ಅಣಬೆಯನ್ನು ಪ್ಯಾಕ್ ಮಾಡುವಾಗ ಆ ಕವರಿಗೆ ಹೋಲ್ಸ್ ಕೊಡಲೇಬೇಕು. ಇಲ್ಲದ ಉಸಿರಾಟ ಮಾಡ್ತಾ ಇರ್ತದೆ. ಹೌದು, ಅದಕ್ಕೆ ಗಾಳಿ ನಮ್ಮ ವಾತಾವರಣದ ಗಾಳಿ ಹೋಗ್ತಾ ಇರಬೇಕು. ಇಲ್ಲದಿದ್ರೆ ಅದರಲ್ಲಿ 90% ನೀರಿನ ಅಂಶ, ಒಂದು 10% ಫಂಗಸ್ ಇರೋದು, ಅದು ಫುಲ್ ಏರ್ಟೈಟ್ ಆಗಿ ಇಟ್ಟರೆ ಅದರಲ್ಲಿ ನೀರೆಲ್ಲ ಹಾವಿಯಾಗಿ ನೀರು ಮಾತ್ರ ಕಂಡಿತ್ತು ಅಣಬೆ ಕಾಣಲಿಕ್ಕೆ. ಮತ್ತೆ ಒಂದು 2 ಗಂಟೆ ಕಣಗ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಹೋಲ್ಸ್ ಕೊಟ್ಟರೆ ಅದು ಗಾಳಿ ಪಾಸ್ ಆಗುವ ಅದೇ ಲೆವೆಲಲ್ಲಿ, ಒಂದೇ ಲೆವೆಲಲ್ಲಿ ತೇವಾಂಶ ಇರ್ತದೆ. ನಮಗೆ ಒಂದು ತುಂಬಾ ದಿನ ಇಡಬಹುದು. ಅದಕ್ಕೆ ಶೇಖರಿಸಿ ಇಡುವಂತಹ ಸಂದರ್ಭದಲ್ಲಿ ಅಂದ್ರೆ ಫ್ರಿಜ್ ನಲ್ಲಿ ಅಥವಾ ಈ ಕೂಲರ್ ನಲ್ಲಿ ಇಡಬೇಕಾಗ್ತದೆ ಹೇಗೆ? ಇದು ಇಟ್ಟರೆ ಒಳ್ಳೇದು, ಯಾಕಂತ ಹೇಳಿದ್ರೆ ನಾವು ಓಪನ್ ಆಗಿ ಇಡುವುದಿದ್ರೆ ಚಿಪ್ಪು ಅಣಬೆ 1 ದಿನ ಮಾತ್ರ ನಿಲ್ತದೆ. ಆದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ದಿನ ಇಡ್ಬೋದು. ಅದನ್ನು ಇಡುವಾಗ ನಾನು ಈಗ ಹೇಳಿದ್ದೆ ಹೋಲ್ಸ್ ಮಾಡಿ ಇಡಬೇಕು ನಾವು ಮಾರ್ಕೆಟಿಂಗ್ ಕೊಡುವಾಗ ಅಂತೇಳಿ. ಆದರೆ ಇಲ್ಲಿ ಇಡುವಾಗ ಹೇರ್ ಟೈಟ್ ಆಗಿ ಒಂದು ಕವರಲ್ಲಿ ಹಾಕಿ ಗಾಳಿ ಹೋಗದಾಗೆ ಕಟ್ಟಿ ಫ್ರಿಜ್ಜಲ್ಲಿ ಇಡಬೇಕು. ಏಕೆಂತ ಹೇಳಿದರೆ ಇದರಲ್ಲಿ ನೀರಾಂಶ ಇರ್ತದಲ್ಲ, ಹಾಗೂ ಫ್ರಿಜ್ಜಲ್ಲಿ ಇದ್ದ ನೀರಾಂಶ ಇನ್ನೂ ಹೇಳಿತದೆ, ಜಾಸ್ತಿ ಹೇಳಿ ಹೋಗಿ ಇದು ಸಾಫ್ಟ್ ಆಗ್ತದೆ, ಕಲರ್ ಚೇಂಜ್ ಆಗ್ತದೆ. ಹಾಗೆ ಕಟ್ಟಿ ಇಟ್ಟರೆ ಅದರಲ್ಲಿ ಇದ್ದ ತೇವಾಂಶ ಎಷ್ಟು ಉಂಟು ಅಷ್ಟೇ ಇರ್ತದೆ, ಕೂಲಿಂಗ್ ಇರ್ತದೆ, ಒಂದು 2-3 ದಿನ ಇಡ್ಬೋದು, ಏನಾಗುದಿಲ್ಲ. ಆಮೇಲೆ ಅಣಬೆ ಬೆಳೆಯುವಂತಹ ಸಂದರ್ಭದಲ್ಲಿ ಏನಾದರೂ ಕೀಟಗಳು ರೋಗಗಳು ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಬರ್ತವ? ಬರ್ತವೆ, ನುಸಿಗಳೆಲ್ಲ ಬರ್ತವೆ. ಅದಕ್ಕೆ ನಾವು ಶೆಡ್ಡಿನ ಬಾಗಿಲಿಗೂ ಮತ್ತು ಕಿಟಕಿಗಳಿಗೆಲ್ಲ ನುಸಿ ಪರದೇನ ಹಾಕ್ತೇವೆ, ಮತ್ತೆ ಶೆಡ್ಡಿನ ಬಾಗಿಲಿಗೆ 2 ಬಾಗಿಲು ಮಾಡ್ತೇವೆ. ಒಂದು ಮನುಷ್ಯರಿಗೆ ಕಚ್ಚುವ ನುಸಿ ಅದುವೇ ಒಂದೇ ಬೇರೆ ಬೇರೆ? ಸಾಧಾರಣ ಮನುಷ್ಯರಿಗೆ ಕಚ್ಚುವ ನುಸಿ ಇರ್ತದೆ, ಮತ್ತೆ ಕೆಲವು ಕೀಟಗಳು ಇರ್ತವೆ, ಅದು ಬರ್ತದೆ. ಅದು ಬರದಾಗೆ 2 ಡೋರ್ ಇರ್ತದೆ, ಒಂದರ ಹತ್ತಿರಕ್ಕೆ ನೆಟ್ ಹೊಡೆದಿರ್ತೇವೆ, ಇನ್ನೊಂದು ಸಾದಾ ಡೋರ್. ಆಗ ನಾವು ಒಳಗೆ ಹತ್ತಿದ ಕೂಡಲೇ ನೆಟ್ ಹಿಡ್ದು ಹಾಕಿ ಹೊಡೆದ ಡೋರ್ ಅನ್ನು ಕ್ಲೋಸ್ ಮಾಡ್ತೇವೆ, ಆಗ ಅದು ಬರೋದಿಲ್ಲ ಅಲ್ಲ, ತಡೀತದೆ. ಮತ್ತೆ ನಮ್ಮ ನೀರು ಅದು ಇದೆಲ್ಲ ಸ್ಪ್ರೇ ಮಾಡಿದ್ರೆ ಮತ್ತೆ ಮತ್ತೊಂದು ಡೋರ್ ಅನ್ನು ಕ್ಲೋಸ್ ಮಾಡಿದ್ರೆ ಆಯ್ತು. ನಮ್ಗೆ ಯಾವಾಗಲೂ ಅಣಬೆ ಶೆಡ್ ಅನ್ನು ಬೆಳಿಗ್ಗೆ ಒಂದು ಗಂಟೆ ಮಾತ್ರ ತೆರೆದಿಟ್ರೆ ಸಾಕು, ಬಾಕಿ ಇದ ಟೈಮ್ ಅಲ್ಲಿ ಬಂದ್ ಮಾಡಿ ಇಡಬೇಕಾಗ್ತದೆ. ಅಂದ್ರೆ ಜನರ ಓಡಾಟ ಕಡಿಮೆ ಇರಬೇಕು, ಕಡಿಮೆ ಇರಬೇಕು. ಆಮೇಲೆ ಜಂತು ಹುಳದ ಅಂತ ಸಮಸ್ಯೆ ಬರ್ತದ? ಜಂತು ಉಳದ ಏನು ಬರುತ್ತೆ, ಯಾಕಂದ್ರೆ ನಾವು ಶೆಡ್ ಅನ್ನು ಆದಷ್ಟು ಹೈಜೀನಿಕ್ ಅನ್ನು ಮೈಂಟೈನ್ ಮಾಡ್ತೇವೆ. ಇನ್ನು ನಾವು ನೀರು ಹಾಕುವ ಕೂಡ ಏನಾದರೂ ಆಂಟಿಸೆಪ್ಟಿಕ್ ಲೋಷನ್ ಅನ್ನು ಮಿಕ್ಸ್ ಮಾಡಿ, ಒಂದು ಫಾರ್ಮಾಲಿನ್ ಅಥವಾ ಡೆಟ್ಟೋಲ್ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ವಾರಕ್ಕೊಮ್ಮೆ ಆದ್ರೆ ಸ್ಪ್ರೇ ಮಾಡಿಕೊಡ್ತೇವೆ ನೆಲಕ್ಕೂ ಮತ್ತು ಶೆಡ್ಡಿನ ಸುತ್ತಲೂ. ನಾವು ಸೆಡಮಿನ ಗೋಣಿಯ ಅಥವಾ ಗ್ರೀನೆಟ್ಗೆ ಇದಕ್ಕೆ ಸ್ಪ್ರೇ ಮಾಡಿಕೊಡ್ತೇವೆ. ಆಮೇಲೆ ಈಗ ಮಳೆಗಾಲದಲ್ಲಿ ಬರುವಂತಹ ಒಂದು ಇಳುವರಿಗೂ ಬೇಸಿಗೆಯಲ್ಲಿ ಬರುವಂತಹ ಇಳುವರಿಗೂ ಏನಾದರೂ ವ್ಯತ್ಯಾಸ ಕಾಣ್ತದ? ಇದೆ. ಈ ಚಿಪ್ಪು ಅಣಬೆ ಆದರೆ ಮಳೆಗಾಲದಲ್ಲಿ ಜಾಸ್ತಿ ಬರ್ತದೆ, ಯಾಕಂತ ತೇವಾಂಶ ಆಲ್ರೆಡಿ ಇರ್ತದಲ್ಲ ನಮ್ಮ ವಾತಾವರಣದಲ್ಲಿರ್ತದೆ, ಅದು ಸರಿ ಬೇಗ ಬರ್ತದೆ. ಅದಕ್ಕೆ ನಾವು ಅಂತ ಬಂದ್ ಮಾಡಿ ಇಡಬೇಕು ಏನಲ್ಲ ಶೆಡ್, ಸಾಧಾರಣ ಒಂದು ಸೈಡ್ ಇಟ್ಟರೆ ಬರ್ತದೆ. ಅದೇ ಅದೇ ಚಿಪ್ಪು ಅಣಬೆ ಒಳ್ಳೆ ಬೇಸಿಗೆಯಲ್ಲಿ ಇಟ್ಟರೆ ಬರ್ಲಿಕ್ಕಿಲ್ಲ. ನಾನು ಹೇಳಿದ ಆ ರೀತಿಯಲ್ಲಿ ತೇವಾಂಶ ಎಲ್ಲ ಕ್ರಿಯೇಟ್ ಮಾಡಿಕೊಡ್ಬೇಕು, ಉಂಟು ಮಾಡಿಕೊಡ್ಬೇಕು. ಅದು ಗೋಣಿ ಅಥವಾ ಗ್ರೀನೆಟ್ ಇಟ್ಟು ಅದರ ಪಕ್ಕದಲ್ಲಿ ಇಟ್ಟು ಅದಕ್ಕೆ ನೀರು ಸ್ಪ್ರೇ ಮಾಡಿಕೊಟ್ರೆ ಅದಕ್ಕೆ ತೇವಾಂಶ ಸಿಗ್ತಾ ಇರ್ತದೆ. ಮತ್ತೆ ಹಾಲೋಣಬೆ ಆದರೆ ಅದಕ್ಕೆ ಉಷ್ಣಾಂಶ ಜಾಸ್ತಿ, 35 ಹೋಗ್ಬೇಕು ಅಂತ ಹೇಳಿದ್ರೆ. ಹಾಗೂ ನಾವು ಮಳೆಗಾಲದಲ್ಲಿ ಅದು ಮಾಡಬೇಕಿದ್ರೆ ಸ್ವಲ್ಪ ಹೀಟ್ ಕೊಡಬೇಕಾಗ್ತದೆ, ಒಂದು ಹೀಟರ್ ಇಡಬೇಕು ಅಥವಾ ಏನಾದರೂ ಬಿಸಿಯಾಗುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅದರೊಳಗೆ. ಹೌದು, ಇಲ್ಲದ ಬೇಸಿಗೆಲ್ಲ ಮಾಡಬೇಕು. ಅದು ನಾವು ಕ್ರಿಯೇಟ್ ಮಾಡಿ ಹೇಗೆ ಬೇಕಾದ್ರೆ ಕ್ರಿಯೇಟ್ ಮಾಡಿಕೊಟ್ರೆ ಈ ಎರಡು ಅಣಬೆ ಯಾವ ಬೇಕಾದ್ರೂ ಮಾಡಬಹುದು. ಈ ಹೈಟೆಕ್ ಶೆಡ್ ಅಲ್ಲೆಲ್ಲ ಆಟೋಮೆಟಿಕ್ ಇದೆ, ಅದು ಹ್ಯುಮಿಡಿಟಿ ಫೈರ್ ಅಂತಿದೆ, ಅದು ಸೆಟ್ ಮಾಡಿಕೊಟ್ರೆ ಸಾಕು. ಆ ಟೆಂಪರೇಚರ್ ಹ್ಯುಮಿಡಿಟಿಗೆ ತಲುಪುವಾಗ ಅದು ಆಟೋಮೆಟಿಕ್ ಆಫ್ ಆಗ್ತದೆ, ಕಮ್ಮಿ ಆಗುವ ಆನ್ ಆಗ್ತದೆ. ಆಮೇಲೆ ಒಂದ್ ಸರಿ ಅಂದ್ರೆ ಎರಡು ಮೂರು ಸಾರಿ ಇದನ್ನ ಹಾರ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಇದನ್ನ ಕೊಯ್ಲು ಮಾಡಬಹುದು. ಆ ನಂತರ ಉಳಿದಿರುವಂತಹ ಈ ಬೈಹುಲನ್ನೆಲ್ಲ ಏನ್ ಮಾಡಬಹುದು? ಅದನ್ನು ಗೊಬ್ಬರವಾಗಿ ಉಪಯೋಗಿಸಬಹುದು. ಒಂದು ಕಾಂಪೋಸ್ಟ್ ಗುಂಡಿ ಇದ್ರೆ ಅದಕ್ಕಾಗಿ ಗೊಬ್ಬರ ಆಗಿ ಮಾಡಿ. ಏನಾದ್ರೂ ಸಾರ ಉಳಿತದ ಅದರಲ್ಲಿ? ಇದ್ದ ಪೋಷಕಾಂಶಗಳೆಲ್ಲ ಅಣಬೆ ಇಳಿದಿರ್ತದೆ, ಇದ್ದು ಅದು ಬದುಕ್ತದೆ. ಆದ್ರೆ ಬಾಕಿ ಉಳಿದ ಬೈಹುಲ್ಲು ಆದ್ರೆ ಅದನ್ನು ಗೊಬ್ಬರವಾಗಿ ಉಪಯೋಗಿಸಬಹುದು. ಒಂದು ಕಾಂಪೋಸ್ಟ್ ಗುಂಡಿಗೆ ಹಾಕ್ಬೋದು, ಅಥವಾ ಎರೆಹುಳ ಗೊಬ್ಬರದ ಗುಂಡಿಗೆ, ಅಥವಾ ಏನು ಇಲ್ಲದಿದ್ರೆ ಡೈರೆಕ್ಟ್ ತೆಂಗಿನ ಮರ, ಅಡಿಕೆ ಮರ ಗಿಡಗಳಿಗೆ ಹುಡಿ ಮಾಡಿ ಹಾಕಿ ಕೊಟ್ಟರೆ ಸಾಕು. ಈಗ ಬೈಹುಲನ್ನು ಉಪಯೋಗಿಸುವುದು, ಇದರ ಜೊತೆಗೆ ನೀವು ಹಾಳೆಯನ್ನು ಕೂಡ ಉಪಯೋಗಿಸಬಹುದು, ಮತ್ತೆ ತೆಂಗಿನ ಮಡಲನ್ನು ಇದನ್ನು ಕೂಡ ಉಪಯೋಗಿಸಬಹುದು ಅಂತ ಹೇಳಿದ್ರಿ, ಯಾವ್ದು ಹೆಚ್ಚು ಅನುಕೂಲಕರ? ಜಾಸ್ತಿ ಇಳುವರಿ ಬರೋದು ಬೈಹುಲಲ್ಲಿ, ಬಾಕಿ ಇದ್ದದೆಲ್ಲ ಸ್ವಲ್ಪ ಕಮ್ಮಿ. ನಾವು ಎರಡರಲ್ಲಿ ಮಾಡಿ ನೋಡಿದ್ದೆವು, ಪ್ರಾಯೋಗಿಕವಾಗಿ ನೀವು ಮಾಡಿದ್ರಿ? ಮಾಡಿ ನೋಡಿದ್ದೆವು. ಹಾಗೂ 100 ಬೈಹುಲಲ್ಲಿ ಸಿಗುವಾಗ ಇದ್ದಲ್ಲಿ 50 ಸಿಗುವುದು. ಆದ್ರೆ ನಾವು ಸ್ವಂತ ಉಪಯೋಗಕ್ಕೆ ಬೈಹುಲಿಗೆ ಹಣ ಕೊಡಬೇಕು, ಇದು ಫ್ರೀಯಾಗಿ ಸಿಗ್ತದೆ. ಆದ್ರಿಂದ ಸಾಧಾರಣ ಸ್ವಲ್ಪ ಮಾಡುವಾಗ ಇದು ನಾನು ಇನ್ನೊಂದು ಬೈಹುಲ್ ಅಲ್ಲದೆ ಬೇರೆ ಈ ತರ ಇದನ್ನು ಉಪಯೋಗಿಸಬಹುದು. ಈಗ 1 ಸ್ಪಾನ್ ಅನ್ನು ಉಪಯೋಗಿಸಿದ್ರೆ ಎಷ್ಟು ಇಳುವರಿ ಸಿಗಬಹುದು ಅಣಬೆ? ಸಾಧಾರಣ ನಾನು 1/4 ಒಂದು ಬೆಡ್ಡಿನಲ್ಲಿ, ಒಂದು ಪ್ಯಾಕೆಟ್ನಲ್ಲಿ 3 ಬೆಡ್ ಮಾಡಬಹುದು ಅಂತ. ಹಾಗೆ ಒಂದು ಬೆಡ್ನಲ್ಲಿ 800 ಮಿನಿಮಮ್, ಮ್ಯಾಕ್ಸಿಮಮ್ 1 ಅಂತ ಹೇಳಿ. ಅದು ಒಂದು ಹಾರ್ವೆಸ್ಟ್ ಅಲ್ಲಿ 200 4 ಸಲ ಆಗುವ 800 ಅಂತ ಲೆಕ್ಕ. ಹಾಗೂ 3 ಬೆಡ್ಡಲ್ಲಿ 2 ಸಿಗ್ತದೆ 1/4. ಹಾಗೆ 1 ಟೋಟಲ್ ಆಗಿ 10 ಅಷ್ಟು ಇಳುವರಿ ಸಿಗ್ತದೆ. ಈಗ ಈ ಚಿಪ್ಪಣಬೆ ಬಗ್ಗೆ ಈಗ ಸಾಕಷ್ಟು ಹೇಳಿದ್ರಿ, ಮಿಲ್ಕಿ ಅಣಬೆ ಅದನ್ನ ಮಾಡುವಂತಹ ವಿಧಾನ ಹೇಗೆ? ಹಾಲೋಣಬೇಗಾದ್ರೆ ಮಾಡುವ ರೀತಿಯೆಲ್ಲ ಒಂದು ಚಿಪ್ಪು ಅಣಬೆ ಮಾಡುವ ಅಂಥದ್ದೇ ಅದೇ ರೀತಿ ಬೆಡ್ ಎಲ್ಲ ಮಾಡುದು ಮಾತ್ರ. ಇನ್ಕ್ಯುಬೇಷನ್ ರೂಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಬೇಕು, ಅದು 35 ಬೇಕಲ್ಲ ಅಷ್ಟು ಬೇಕು. ಅದು 20 ಡೆವಲಪ್ ಆಗಿ ಸಿಗ್ತದೆ. ಆಮೇಲೆ ಅದರ ಬೆಡ್ಡಿನ ಮೇಲ್ಭಾಗ ಕಟ್ ಮಾಡಿ ಅದಕ್ಕೆ ಮಣ್ಣು ಹಾಕ್ಲಿಕ್ಕೆ ಉಂಟು. ಮಣ್ಣಿಗೆ ಸ್ವಲ್ಪ ಮಿಕ್ಸ್ ಮಾಡ್ಲಿಕ್ಕೆ ಒಂದು ವರ್ಮಿ ಕಾಂಪೋಸ್ಟ್ ಮತ್ತೆ ಎರೆಗೊಬ್ಬರ ಅಥವಾ ಅದು ಸಿಗದಿದ್ರೆ ಒಣಗಿದ ಸಗಣಿ ಹುಡಿ ಮತ್ತೆ ಸ್ವಲ್ಪ ಚಾಕ್ ಪೌಡರ್ ಬೇಕು, ಕ್ಯಾಲ್ಸಿಯಂ ಕಾರ್ಬೊನೇಟ್. ನಾವು ಮೊದಲೆಲ್ಲ ಸ್ಯಾಂಡ್ ಅಂತ ಹೇಳಿದ್ರೆ ಒಯ್ಗೆ ಮರಳು ಉಪಯೋಗಿಸ್ತಿದ್ದೆವು. ಆದ್ರೆ ಆ ಮರಳು ಹಾಕಿದ್ರೆ ನಮಗೆ ಒಳ್ಳೆ ಬೇಸಿಗೆಲ್ಲ 3 ನೀರು ಕೊಡಬೇಕಾಗ್ತದೆ. ಹಾಗೂ ಅದಕ್ಕೆ ಅದರ ಬದಲಿಗೆ ಚೇರಿ ಹುಡಿ, ಚೇರಿ ಸುಲಿಯುವ ಹುಡಿ ಸಿಗ್ತದಲ್ಲ, ಚೇರಿ ಹುಡಿ ತೆಂಗಿನ ಸಿಪ್ಪೆ, ಅದು ಆ ಹುಡಿಯನ್ನು ಹಾಕಿದ್ರೆ ನೀರಿನ ಪಶೆ ಅಲ್ಲೇ ಇರ್ತದೆ. ಹಾಗೆ ಈ 4 ವಸ್ತು ಅನ್ನು ಹಾಕಿ ಅದನ್ನು ಮಣ್ಣನ್ನು ಸ್ವಲ್ಪ 1 ಹೊತ್ತು ಹಾವಿಯಲ್ಲಿ ಬಿಸಿ ಮಾಡಬೇಕು. ಬಿಸಿ ಮಾಡಿ ಅದು ತಣದ ಮೇಲೆ ಈ ಬೆಡ್ ಡೆವಲಪ್ ಆದ ಬೆಡ್ಡಲ್ಲಿ ಮೇಲೆ ಪ್ಲಾಸ್ಟಿಕ್ ಕಟ್ ಮಾಡಿ ತೆಗೆದು 1 ದಪ್ಪಕ್ಕೆ ಮಣ್ಣು ಹಾಕಿ ಕೊಡಬೇಕು. ಮತ್ತೆ ಯಾವಾಗಲೂ ನೀರು ಸ್ಪ್ರೇ ಮಾಡಿಕೊಡಬೇಕು, ತೇವಾಂಶ ಆಗಲೇಬೇಕು ಮಣ್ಣಿನಲ್ಲಿ. ಹೀಗೆ ಒಂದು 10 ಕಳೆಯುವಾಗ ಇದರಿಂದ ಅಣಬೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಎಲ್ಲವೂ ಕೂಡ ಮೇಲಿನಿಂದ ಬರುವಂತದ್ದು ಈ ಚಿಪ್ಪು ಮೇಲಿಕ್ಕೆ ಅಣಬೆ ಈ ಮಣ್ಣಿನಲ್ಲಿ ಮೇಲೆಗೆ ಬರುವಂಥದ್ದು. ಚಿಪ್ಪು ಅಣಬೆ ನಾನು ಸೈಡಿಂದ ಹರಿದು ಕೊಡಬೇಕು ಅಂತ ಹೇಳಿದೆ. ಮತ್ತೆ ಯಾವಾಗಲೂ ನೀರು ಸ್ಪ್ರೇ ಮಾಡಿಕೊಡಬೇಕು, 4 ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಚಿಪ್ಪು ಅಣಬೆ ನಮಗೆ ಒಂದು 20-24 ದಿವಸದಲ್ಲಿ ಸಿಗ್ತದೆ. ಮಿಲ್ಕಿ ಅಣಬೆ 20 ಮತ್ತು 10 30 ದಿವಸದಲ್ಲಿ ಸಿಗ್ತದೆ. ಆದರೆ ಇದು ಸಿಗಬೇಕಾದ್ರೆ ನಾ ಹೇಳಿದ ಅಳತೆಯಲ್ಲಿ ತೇವಾಂಶ ಉಷ್ಣಾಂಶ ಇರಲೇಬೇಕು, ಇಲ್ಲಾದ್ರೆ ವ್ಯತ್ಯಾಸ ಆಗ್ತದೆ. ಹೇಗೆ ಬೇಡಿಕೆ ಬೆಲೆ ಎಲ್ಲ ಇದೆ? ಈಗ ನಾವು ಹೋಲ್ಸೇಲ್ ಆಗಿ ಈಗ ನಮ್ಮಲ್ಲಿ ರೇಟ್ 200 ಇದೆ ಹೋಲ್ಸೇಲ್, ರಿಟೇಲ್ ಆಗಿ 250 ಇದೆ. ಆದರೆ ನಮ್ಮ ಆಚೆ ಕೇರಳದಲ್ಲಿ ಸ್ವಲ್ಪ ಮುಂದೆ ಕಣ್ಣೂರಿಂದ ಆಚೆ ಹೋದ್ರೆ 300 ರೂಪಾಯಿ 400 ವರೆಗೆ ಇದೆ ಕೆಜಿಗೆ. ಅಂದ್ರೆ ಈಗ ಖರ್ಚು ಕಳೆದು ಎಷ್ಟು ಲಾಭ ಮಾಡ್ಬೋದು? ನಮಗೆ ಒಂದು ಕಿಲೋ ಅಣಬೆಗೆ ಮ್ಯಾಕ್ಸಿಮಮ್ 80 ರೂಪಾಯಿ ಸಾಕು. ನಮ್ಮ ಎಲ್ಲ ಲೇಬರ್ ಮತ್ತೆ ನಮ್ಮ ಕಚ್ಚಾ ವಸ್ತು ಎಲ್ಲ ಕೆಲಸ ಎಲ್ಲ ಸೇರಿ 80 ರೂಪಾಯಿ ಸಾಕು. ಆದರೆ ನಮಗೆ ಆ ಒಂದು ಕಿಲೋ ಸೇಲ್ ಮಾಡಿದೆ 250 ರೂಪಾಯಿವರೆಗೆ ಸಿಗ್ತದೆ. ಇದು ನಮ್ಮ 150-160 ರೂಪಾಯಿ ನಿಮ್ಗೆ ಲಾಭ ಬರುತ್ತೆ. ಈಗ ಒಬ್ಬ ವ್ಯಕ್ತಿ ಎಷ್ಟು ಮೇಂಟೈನ್ ಮಾಡಬಹುದು? ಸಾಧಾರಣ ಒಬ್ಬನಿಗೆ ಒಂದು ದಿವಸದಲ್ಲಿ ಒಂದು 15 ಕಿಲೋ ಬೈಯುಲ್ಲಲ್ಲಿ ಒಂದು 22-25 ಬೆಡ್ವರೆಗೆ ಮಾಡ್ಬೋದು ಒಬ್ಬನಿಗೆ. ಅಂದ್ರೆ ಈಗ ಪ್ರತಿ ದಿವಸವೂ ಕೂಡ ಮಾಡ್ತಾ ಹೋಗ್ಬೇಕು ಅಥವಾ ಒಂದ್ಸರಿ ಬ್ಯಾಚ್ ಮಾಡಿ 20 ದಿವಸ ಇಟ್ಟು ನಂತರ ಇನ್ನೊಂದು ಬ್ಯಾಚ್ ಮಾಡುವಂತದ್ದ? ಇದು ನಾವು ಒಂದು ಉದ್ಯೋಗವಾಗಿ ಮಾಡುವಾಗ ಅಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಮಾಡ್ತಾ ಹೋಗ್ಬೇಕು. ದಿವಸಕ್ಕೆ ಒಂದು 10-10 ಬೆಡ್ ಆದ್ರೆ ನಮಗೆ ಒಂದು ತಿಂಗಳಲ್ಲಿ ಒಂದು 300 ಬೆಡ್ ಆಗ್ತದೆ. ಆಗ ಫಸ್ಟ್ 20-20 ದಿವಸಗಳ ಫಸ್ಟ್ 10 ಬೆಡ್ಡಿಂದ ಬರ್ತದೆ, ಮತ್ತೆ 10 ಬೆಡ್ಡಿಂದ ಹಾಗೆ ಬರ್ತದೆ. ಮಿನಿಮಮ್ ನಮಗೆ ಒಂದು 2 ಕಿಲೋ ಡೈಲಿ ಸಿಗ್ತದೆ. ಅದು ಒಂದು ಆ 300 ಬೆಡ್ಡಿನ ಒಂದು ಕೆಪಾಸಿಟಿ ಶೆಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಮ್ಮ ಗ್ರಾಫಿಕ್ ಆ 300 ಬೆಡ್ಡಿನವರೆ ಬರುವಾಗ ಮತ್ತೆ ನಿಲ್ಲಿಸಿದ್ರೆ ಮತ್ತೆ ಕಮ್ಮಿ ಆಗ್ತದೆ. ಇಲ್ಲ ಕಂಟಿನ್ಯೂ ಮಾಡಿದ್ರೆ ಮ್ಯಾಕ್ಸಿಮಮ್ ನಮಗೆ ಸಾಧಾರಣ ಒಂದು 20 ಕಿಲೋದವರೆಗೆ ಡೈಲಿ ಸಿಕ್ಕಿತ್ತು. ಈಗ ಕೊಯ್ಲು ಮಾಡಿರುವಂತಹ ಅಣಬೆಯನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಇದು ನಾವು ದೂರ ಬಸ್ಸಲ್ಲೆಲ್ಲ ಕೊಂಡು ಹೋಗುವಾಗ ಕಾರ್ಟೂನ್ ಬಾಕ್ಸ್ ಉಂಟಲ್ಲ, ರಟ್ಟಿನ ಬಾಕ್ಸ್, ಅದರಲ್ಲಿ ಹಾಕಿ ಕೊಡ್ತೇವೆ. ಆ ಕೊಡುವಾಗ ಆ ಬಾಕ್ಸ್ ಹೋಲ್ಸ್ ಕೊಡಬೇಕು, ಇಲ್ಲ ಗಾಳಿ ಓಡಾಡ್ತಾ ಇರ್ಬೇಕು, ಇಲ್ಲ ಅದು ಡ್ರೈ ಆಗಿಬಿಡ್ತದೆ. ಮತ್ತೆ ಅದ ಬಾಕ್ಸ್ ಅನ್ನು ಬಸ್ಸಿನ ಎದುರು ಇಂಜಿನ್ ಹತ್ರ ಇಡಬಾರ್ದು, ಹೀಟ್ ಇರ್ತದೆ. ಅದು ಸೈಡ್ ಏನಾದ್ರೂ ರ್ಯಾಕಿನಲ್ಲಿ ಇಲ್ಲ ಸೀಟಿನ ಅಡಿಯಲ್ಲಿ ಇಟ್ಟು ಕೊಡ್ಬೇಕಾಗ್ತದೆ. ಆಮೇಲೆ ಈಗ ಈ ಅಣಬೆ ಕೃಷಿಯ ಬಗ್ಗೆ ತರಬೇತಿ ಎಲ್ಲ ನೀಡುವಂತಹ ವ್ಯವಸ್ಥೆ ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರಬೇಕು? ಇದೆ, ಕಾಸರಗೋಡಲ್ಲಿ ಇದೆ, ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೆ. ಆತು ಸ್ವಲ್ಪ ಕ್ಲಾಸ್ ಎಲ್ಲ ಕೊಟ್ಟೆವು. ಕಾಸರಗೋಡು ಕೃಷಿ ವಿಜ್ಞಾನ ಸಾಧಾರಣ 2 ತಿಂಗಳಿಗೊಮ್ಮೆ ಕ್ಲಾಸ್ ಆಗ್ತಾ ಇದೆ. ಅದು ಅಲ್ಲದೆ ಡಿಪಾರ್ಟ್ಮೆಂಟ್ ಅವರು ಕರೀತಾ ಇದ್ದಾರೆ, ಕೃಷಿ ಇಲಾಖೆಯವರು ನಮ್ಮ ಕಾಸರಗೋಡು ಕೇರಳದ ಕೃಷಿ ಇಲಾಖೆಗಳು ಮತ್ತೆ ಕರ್ನಾಟಕದಾಗ ನಾವು ಅಲ್ಲಿ ಕ್ಲಾಸ್ ಕೊಡ್ತಾ ಇದ್ದೇನೆ. ಅಣಬೆಯ ಉಪಯೋಗದ ಬಗ್ಗೆ ಹೇಳಿ, ಯಾವ ರೀತಿಯಲ್ಲಿ ಇದನ್ನು ಬಳಕೆ ಮಾಡಬಹುದು? ಅಣಬೆಯನ್ನು ಸಾಧಾರಣ ನಾವು ಪದಾರ್ಥಗಳಾಗಿ ಉಪಯೋಗಿಸಬಹುದು. ಮಶ್ರೂಮ್ ಸೂಪ್, ಸೂಪ್ ಪೌಡರ್ ಮಾಡಬಹುದು ಅಣಬೆಯನ್ನು ಡ್ರೈ ಮಾಡಿ ಅಥವಾ ಆಸಿಯಾಗಿ. ಮತ್ತೆ ಮಶ್ರೂಮ್ ಪಲ್ಯ ಅಂತ ಹೇಳಿದ್ರೆ ಸುಕ್ಕ ಮತ್ತೆ ಮಂಚೂರಿ ಈ ಟೈಪ್ ಎಲ್ಲ ರೀತಿಯಲ್ಲಿ ಎಲ್ಲ ಮಾಡಬಹುದು. ಸಮೋಸ ಎಲ್ಲ ಮಾಡ್ತೇವೆ, ಅದಕ್ಕೆ ಮಶ್ರೂಮಿನ ಮಸಾಲೆ ಎಲ್ಲ ಮಾಡಿ ಹಾಕಿದ್ರೆ ಅದು ಒಳ್ಳೆ ಟೇಸ್ಟ್ ಆಗಿರ್ತದೆ. ಮತ್ತೆ ಪಫ್ಸ್, ಅದು ನಾವು ಎಗ್ ಪಫ್ಸ್ ಅದರ ಬದಲಿಗೆ ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಪಫ್ಸ್ ಒಳ್ಳೆ ಬೇಡಿಕೆ ಇದೆ, ಅದೆಲ್ಲ ಮಾಡ್ಬೋದು. ಮತ್ತೆ ಉಪ್ಪಿನಕಾಯಿ ಮಾಡೋದು ಸಾಧಾರಣ ಒಂದು 6 ತಿಂಗಳಲ್ಲಿ ಇಡ್ಬೋದು, ಏನಾಗುದಿಲ್ಲ. ಈ ರೀತಿಯೆಲ್ಲ ತಿಂಡಿಗಳು ಇದೆಲ್ಲ ಮಾಡ್ಬೋದು. ಈಗ ಒಣಗಿಸಿ ಪೌಡರ್ ಮಾಡೋದಿದ್ರೆ ಎಷ್ಟು ಸಮಯ ಬೇಕಿದ್ರೆ ಇಡ್ಬೋದು? ಒಣಗಿಸಿ ನಾವು ಕಟ್ಟಿ ಇಡಿದ್ರೆ ಒಂದು ಹ್ಯಾರ್ಟೈಟ್ ಆಗಿ ಅದನ್ನು ಇಟ್ಟರೆ ನಮಗೆ ಒಂದು 5-6 ತಿಂಗಳು ಉಪಯೋಗಿಸ್ಬೋದು, ಏನಾಗುದಿಲ್ಲ. ಗಾಳಿ ಹೋದ್ರೆ ಮಾತ್ರ ಅದು ನೀರನ್ನು ಹೇಳಿತದೆ, ಅದು ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಈ ಸ್ಪಾನ್ ಎನ್ನುವಂಥದ್ದು ನೀವು ಪ್ರತಿ ಸಾರಿಯೂ ಕೂಡ ಲ್ಯಾಬಿಂದಲೇ ಖರೀದಿ ಮಾಡಬೇಕು ಅಥವಾ ಮನೆಯಲ್ಲೇ ಮಾಡ್ಕೋಬಹುದಾ? ಮನೆಯಲ್ಲಿ ಮಾಡ್ಬೋದು, ಮದರ್ ಸ್ಪಾನ್ ಸಿಕ್ಕಿದ್ರೆ ಮಾಡ್ಬೋದು. ಮಾಡುವ ನಾವು ಮಾಡುವ ಸ್ಥಳ ಅಂತ ಮನೆಯೊಳಗೆ ಅದು ಕ್ಲೀನ್ ಆಗಿರ್ಬೇಕು, ಆದಷ್ಟು ಕ್ಲೀನ್. ಇಲ್ಲ ಬೇರೆ ಫಂಗಸ್ ಹತ್ತಿ ಅದು ಬೇರೆ ಟ್ರೈಕೋಡರ್ಮ ಹತ್ತಿ ಅದು ಹಸಿರು ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದಷ್ಟು ಕ್ಲೀನ್ ಇದ್ರೆ ಮನೇಲಿ ಮಾಡ್ಬೋದು. ಅಂದ್ರೆ ಈಗ ಮನೆಯಲ್ಲಿ ಅಡುಗೆ ಮಾಡುವಂತಹ ಕುಕ್ಕರ್ಗಳಿವೆ, ಅದರಲ್ಲಿ ಕೂಡ ಅದರಲ್ಲಿ ಬೀಸಿ ಮತ್ತೆ ಗ್ಯಾಸ್ ಸ್ಟೌ ಅದರ ಮೇಲೆ ಇನೋಕ್ಲೇಷನ್ ಎಲ್ಲ ಮಾಡ್ಬೋದು ಬಿಸಿಗೆ. ಒಳ್ಳೇದು ಪಾಂಡುರಂಗ ಅವರೇ. ಅಣಬೆ ಕೃಷಿಯನ್ನು ಯಾವ ರೀತಿ ಮಾಡುವಂತಹದ್ದು ಹಾಗೂ ಅಣಬೆ ಕೃಷಿಯನ್ನು ಒಂದು ಸ್ವಉದ್ಯೋಗವಾಗಿಯೂ ಕೂಡ ಜೊತೆಗೆ ಒಂದು ಪೂರಕ ಉದ್ಯಮವಾಗಿಯೂ ಕೂಡ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಣಬೆ ಕೃಷಿಯ ಕುರಿತು ಸಿಪಿಸಿಆರ್ಐ ಕಾಸರಗೋಡಿನ ತರಬೇತುದಾರರಾದ ಕೆ ಪಾಂಡುರಂಗ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ಶುಂಠಿ ಬೆಳೆಯೂ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡಿಬೇಕಿದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು, ಹಾಗೆಯೇ ರೋಗಗಳ ಸಮಗ್ರ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಗೆಡ್ಡೆ ಕೊಳೆ ರೋಗ, ದುಂಡಾಣು ಸೊರಗು ರೋಗ ಹಾಗೂ ಎಲೆ ಚುಕ್ಕಿ ರೋಗ ಇವು ಪ್ರಮುಖವಾಗಿ ಬಾಧಿಸ್ತವೆ. ಗಡ್ಡೆ ಕೊಳೆ ರೋಗವು ಪಿಥಿಯಂ ಎಫಾನಿಡರ್ಮೈಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರವು ಮಣ್ಣು ಮತ್ತು ಬೀಜದ ಮೂಲಕ ಪ್ರಸಾರವಾಗ್ತದೆ. ಈ ರೋಗವು ಹೆಚ್ಚಿನ ಉಷ್ಣಾಂಶ ಅಂದರೆ 30-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಣ್ಣಿನಲ್ಲಿ ತೇವಾಂಶವು ಹೆಚ್ಚಾದ ಹಾಗೆ ಇದು ಉಲ್ಬಣಗೊಳ್ಳುತ್ತದೆ. ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ರೋಗದ ತೀವ್ರತೆ ಹೆಚ್ಚು, ಈ ರೋಗದಿಂದ ಹೆಚ್ಚಿನ ಆರ್ಥಿಕ ನಷ್ಟವೂ ಕೂಡ ಉಂಟಾಗ್ತದೆ. ಮಳೆಗಾಲದ ಆರಂಭದಲ್ಲಿ ಗಿಡವು ಸುಮಾರು 1 ಅಡಿ ಎತ್ತರ ಇದ್ದಾಗ ರೋಗದ ಲಕ್ಷಣಗಳು ಎಲೆಗಳಲ್ಲಿ ಕಂಡುಬರ್ತವೆ. ರೋಗದ ಬಾಧೆಗೆ ಒಳಗಾಗಿರುವಂತಹ ಸಸ್ಯಗಳ ಹೊಸ ಎಲೆಗಳು ತೆಳು ಹಸಿರು ಬಣ್ಣಕ್ಕೆ ತಿರುಗಿ ಎಲೆಗಳ ತುದಿಗಳಿಂದ ಪ್ರಾರಂಭವಾಗಿ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ಜೋತು ಬೀಳಬಹುದು,